ಪೆಥಾಲಜಿ ವಿಭಾಗದೊಳಗ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೂಲತಃ ಬಾದಾಮಿ ತಾಲೂಕಿನ ಕೆರೂರಿನವರು. ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನ ಬೆಂಗಳೂರಿನಿಂದ ಪಡೆದ ಡಾಕ್ಟರ್ ಧೀರೇಂದ್ರ ಅವರು 1997 ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಡಿಎಸ್ ಪದವಿಯನ್ನ ಪಡೆದರ. ನಂತರ 2011 ಎಂಡಿಎಸ್ ಸ್ನಾತಕೋತ್ತರ ಪದವಿಯನ್ನು ಪಡೆದರು. 2011 ಎಸ್ಡಿಎಂ ದಂತ ಮಹಾವಿದ್ಯಾಲಯದ ದಂತ ಪೆಥಾಲಜಿ ವಿಭಾಗದಲ್ಲಿ ಓರಲ್ ಪೆಥಾಲಜಿ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿ ಈಗ ಕಳೆದ 10 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಧೀರೇಂದ್ರ ಶಿರೂರ್ ಅವರು ಈಗ ಮಧುಮೇಹ ಮತ್ತು ದಂತ ಸಮಸ್ಯೆಗಳ ಬಗ್ಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಬಂದಾರ. ಅದ್ರ ಕುರಿತಂಗ ಅವರು ಕೆಲವು ವಿಷಯಗಳನ್ನು ಮಾತನಾಡ್ತಾರೆ. ಅವರು ಏನು ಮಾತನಾಡ್ತಾರೆ ಅಂಥೇಳಿ ಮೊದಲು ತಿಳ್ಕೊಳ್ಳೋಣ. ನಮಸ್ಕಾರ ಶ್ರೋತೃಗಳೇ. ಸಾಮಾನ್ಯವಾಗಿ ಜನರಲ್ಲಿ ದಂತ್ಯವೈದ್ಯರೆಂದರೆ ಕೇವಲ 32 ಹಲ್ಲುಗಳು ಮತ್ತು ಅದರ ಸುತ್ತಲಿರುವ ಹೊಸಡು ನಾಲಿಗೆ ಬಾಯಿ ಬಳಿ ಅಂಗಾಂಶಗಳ ಸಂಬಂಧಪಟ್ಟ ಚಿಕಿತ್ಸಕರು ಮಾತ್ರ ಎಂದು ನಂಬಿಕೆ ಇರುವುದು ಇದು ಸಹಜ. ಆದರೆ ನೀವು ನಿಮ್ಮ ದಂತವೈದ್ಯರ ನಿಮಗಿರುವ ದೇಹದ ಇತರ ರೋಗಗಳ ಸಂಬಂಧದ ಬಗ್ಗೆ ಕೂಡ ತಿಳಿಸಿಕೊಡಬಹುದು. ಬಾಯಿ ಹಲ್ಲು ಹೊಸಡು ರೋಗಗಳ ಬದಲಾವಣೆ ರೋಗ ಲಕ್ಷಣಗಳನ್ನು ಕಂಡು ನಿಮಗೆ ಇಂತಹುದೇ ಕಾಯಿಲೆಗಳಾಗಿದೆ ಸಕ್ಕರೆ ಕಾಯಿಲೆ ಅಥವಾ ಬೇರೆ ರೋಗಗಳಿರಬಹುದನ್ನು ಕಂಡು ಹಿಡಿಯಬಹುದು. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂದರೆ ಯೂಶಲಿ ಕರೆಯೋದು ಡಯಾಬಿಟಿಸ್ ಅಂತ ನಾವೇನಂತೀವಿ ವಿಶ್ವವ್ಯಾಪಿಯಾಗಿ ಕಂಡುಬರುವಂಥ ಪಿಡುಗಾಗಿದೆ. ವಿಶ್ವಸಂಸ್ಥೆಯ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಸುಮಾರು 77-80 ಭಾರತೀಯರು ಈ ರೋಗಕ್ಕೆ ತುತ್ತಾಗಿದ್ದಾರೆ. ಬಾಯಿಯು ನಮ್ಮ ದೇಹದ ಇತರ ಭಾಗಗಳ ಪ್ರವೇಶ ದ್ವಾರವಿದ್ದಂತೆ ಹೀಗೆ ನಮ್ಮ ದೇಹದ ಇತರ ರೋಗ ಲಕ್ಷಣಗಳ ಬಗ್ಗೆ ಬಾಯಿಯಲ್ಲಿ ಕಂಡುಬರಬಹುದು. ನಿಮಗೆ ಸಕ್ಕರೆ ಕಾಯಿಲೆ ಇದ್ದಲ್ಲಿ ಕೂಡ ಇದರ ಲಕ್ಷಣಗಳು ಬಾಯಿಯಲ್ಲಿ ಕಾಣಬಹುದು. ದಂತವೈದ್ಯರಲ್ಲಿಗೆ ಹೋದಾಗ ದಂತವೈದ್ಯರು ನಿಮಗೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಅದರಲ್ಲಿ ಮೊದಲನೇದಾಗಿ ನಿಮಗೆ ಸಕ್ಕರೆ ಕಾಯಿಲೆ ಇದೆಯೇ ಎಂದು ಕೇಳುತ್ತಾರೆ. ದಂತವೈದ್ಯರಿಗೆ ನನ್ನ ಸಕ್ಕರೆ ಕಾಯಿಲೆ ಬಗ್ಗೆ ಏನು ಹೇಳೋದು, ಯಾಕೆ ಹೇಳೋದು, ಅವ್ರಿಗೇನು ತಿಳಿತು, ದಂತವೈದ್ಯರಲ್ವಾ ಅವ್ರಿಗೇನು ತಿಳಿತು ಸಕ್ಕರೆ ಕಾಯಿಲೆ ಬಗ್ಗೆ ಎಂದು ನೀವು ತಿಳಿಬೋದು. ಆದರೆ ನಿಮಗೆ ಇರುವ ಯಾವುದೇ ಕಾಯಿಲೆ ಬಗ್ಗೆ ಮತ್ತು ಅದಕ್ಕೆ ತೆಗೆದುಕೊಳ್ಳುವ ಔಷಧಿಗಳನ್ನು ಮಾಹಿತಿಗಳನ್ನು ದಂತವೈದ್ಯರಿಗೆ ಕೊಡುವುದು ಸೂಕ್ತ. ಯಾಕಂದರೆ ಅದರಿಂದ ನಿಮ್ಮ ದಂತ ಚಿಕಿತ್ಸೆ ಬಗ್ಗೆ ಬೇಕಾದಷ್ಟು ಅನುಕೂಲ ಆಗ್ತದೆ. ಡಾಕ್ಟ್ರಿಗೆ ನಿಮ್ಮದು ಅಕಸ್ಮಾತ್ ಸಕ್ಕರೆ ಕಾಯಿಲೆ ಇದ್ದರೆ ಅದಕ್ಕೆ ಬೇಕಾದಂಥ ಸೂಕ್ತ ವಾದ ಚಿಕಿತ್ಸೆಯನ್ನು ಪರಿಹಾರ ಅವರು ಕೊಡ್ತಾರೆ ನಿಮಗೆ. ಸಂಶೋಧನೆಯ ಪ್ರಕಾರ ಎಷ್ಟೋ ಜನರಿಗೆ ಸಕ್ಕರೆ ಕಾಯಿಲೆ ಇದ್ದರೂ ಅದರ ಅರಿವೇ ಇರುವುದಿಲ್ಲ. ಅವರು ದಂತವೈದ್ಯರನ್ನು ಸಂದರ್ಶಿಸಿದಾಗ ನಿಮ್ಮಲ್ಲಿ ಕೇಳುವ ಪ್ರಶ್ನೆಗಳ ಉತ್ತರವಾಗಿ ಸರಿಯಾಗಿ ಅಥವಾ ನಿಮ್ಮ ಬಾಯಿಯಲ್ಲಿ ಇರುವ ಕೆಲವು ಬದಲಾವಣೆಗಳನ್ನು ನೋಡಿ ನಿಮಗೆ ಸಕ್ಕರೆ ಕಾಯಿಲೆಯ ರಕ್ತ ಪರಿಶೀಲನೆಗೆ ಕಳಿಸಿಕೊಡಬಹುದು. ಬೇಕಾದಷ್ಟು ತಿಳಿತದೆ ಡಾಕ್ಟ್ರಿಗೆ. ಹೀಗೆ ಅವರು ಕಳಿಸುವಾಗ ನಾನ್ಯಾಕೆ ಹಣ ಖರ್ಚು ಮಾಡಲಿ, ರಕ್ತ ಪರಿಶೀಲನೆ ಯಾಕೆ ಮಾಡಿಸ್ಕೊಳ್ಬೇಕು ಎಂದು ತಿಳಿಯಬೇಡಿ. ಅದರಿಂದ ನಿಮಗೆ ಬೇಕಾದಷ್ಟು ಅನುಕೂಲ ಆಗ್ತದೆ. ಅವ್ರು ಮಾಡುವಂಥ ಪರೀಕ್ಷೆ, ಅವರು ಹೇಳುವಂಥ ಇದನ್ನು ನಿಯಮಗಳನ್ನು ಕೇಳಿದರೆ ನಿಮ್ಗೆ ಅರ್ಥ ಆಗ್ತದೆ. ಇದರಿಂದಾಗಿ ನಿಮಗೆ ಒಳತೆ, ಏಕೆಂದರೆ ಶೀಘ್ರದಲ್ಲಿ ಸಕ್ಕರೆ ಕಾಯಿಲೆ ಗುರುತಿಸೋಕೆಯಿಂದ ನಿಮ್ಮ ದೇಹದಲ್ಲಿ ಮುಂದೆ ಮಧುಮೇಹದಿಂದ ಆಗುವ ದುಷ್ಪರಿಣಾಮಗಳನ್ನು ತಡೆಹಿಡಿಯಬಹುದು. ನಿಮಗೆ ಸಕ್ಕರೆ ಕಾಯಿಲೆ ಇದ್ದಲ್ಲಿ ನಿಮ್ಮ ಬಾಯಿ ಅಥವಾ ಒಸಡಿನಲ್ಲಿ ಆಗುವ ಬದಲಾವಣೆಗಳೇನು, ಪರಿದಂತ ರೋಗಗಳು ಅಂದರೆ ನಿಮ್ಮ ಬಾಯಿ ಒಳಗೆ ಸಕ್ಕರೆ ಕಾಯಿಲೆಯಿಂದ ಹೆಚ್ಚಿನ ಏನು ಸಮಸ್ಯೆ ಆಗ್ತದೆ ಅನ್ನೋದು ಕೆಲವೊಂದು ಇಲ್ಲಿ ನಾನು ಹೇಳ್ತೀನಿ. ಪರಿದಂತ ರೋಗಗಳು ಅಂದರೆ ಪೆರಿಡಾಂಟಲ್ ಡಿಸೀಸ್, ಒಸಡಿನ ಕಾಯಿಲೆ ಅಂತಾರೆ ಅದಕ್ಕೆ. ಒಣ ಬಾಯಿ ಸಮಸ್ಯೆ ಅಂದರೆ ಬಾಯಿ ಒಣಗುವುದು, ಹಲ್ಲು ಹುಳುಕಿಡಿಯೋದು, ಒಸಡಿನಲ್ಲಿ ಕ್ಯೂ ತುಂಬುವುದು, ಒಸಡಿನಾಗ ಕ್ಯೂ ತುಂಬ್ತದೆ. ಇದರಿಂದ ಒಸಡಿನಾಗ ಕ್ಯೂ ತುಂಬೋದ್ರಿಂದ ಏನಾಗ್ತದೆ, ಬಾಯಿ ವಾಸನೆ ಬರ್ತದೆ, ಕೆಟ್ಟ ರುಚಿ ಉಂಟಾಗ್ತದೆ, ರುಚಿ ಕೆಡ್ತದೆ ಬಾಯಿಗೆ, ಹಲ್ಲುಗಳು ಲೂಸ್ ಆಗ್ತಾವೆ, ಹಲ್ಲುಗಳು ಅಳಗಾಡ್ಲಿಕ್ಕೆ ಚಾಲು ಆಗ್ತಾವೆ. ಆಮೇಲೆ ಹಲ್ಲಿನ ಕುತ್ತಿಗೆ ಏನಿರ್ತಲ್ಲ, ಹಲ್ಲು ಒಸಡಿನ ಹತ್ತಿರ ಏನು ಜಾಗ ಇರ್ತಲ್ಲ, ಅಲ್ಲಿ ಪಸ್ ಆಗ್ತದೆ, ಕ್ಯೂ ಆಗ್ತದೆ. ಅಲ್ಲಿ ಪರಿದಂತ ಕಸಿ ಉರಿಯುತ್ತೆ ಅಂದರೆ ಈಗ ಹೊಸದಾಗಿ ಇಂಪ್ಲಾಂಟ್ ಅಂತೇಳಿ ನಾವು ಮಾಡ್ತೀವಿ, ಇಂಪ್ಲಾಂಟ್ ಸುತ್ತಮುತ್ತ ಎಲ್ಲ ನಿಮ್ಗೆ ಹಾಳಾಗ್ಲಿಕ್ಕೆ ಚಾಲು ಆಗ್ತವೆ ಒಸಡೆಲ್ಲ. ಬಾಯಿ ರುಚಿ ಅಡಚಣೆಗಳು ಅಂದರೆ ಬಾಯಿ ರುಚಿ ತಪ್ತದೆ, ರುಚಿ ಕೆಡ್ತದೆ, ಬಾಯಾಗಿನ ಕ್ಯಾನ್ಸರ್ ಆಗ್ತಾವೆ. ಸಂಭಾವ್ಯ ಮಾರಣಾಂತಿಕ ಮೌಖಿಕ ಲೋಳೆ ಪರ್ಯಗಾಯಗಳು ಅಂದರೆ ಬಾಯಾಗ ಕೆಲವೊಂದು ಕ್ಯಾನ್ಸರ್ಕ್ಕಿಂತ ಮುಂಚೆ ಉಂಟಾಗ್ತಾವೆ, ಕೆಲವೊಂದು ಲಕ್ಷಣಗಳು ಕಾಣ್ತಾವೆ. ಅಂಥ ಲಕ್ಷಣಗಳೆಲ್ಲ ನಿಮ್ಗೆ ಕಂಡಿದ್ದು ಡಾಕ್ಟರ್ ಹೇಳ್ತಾರೆ. ಅದು ಕಂಡ ಮೇಲೆ ಡಾಕ್ಟರ್ ನಿಮಗೆ ಹೇಳ್ಬೋದು ನೀವು ನಿಮ್ಮ ಮಧುಮೇಹ ಇರ್ಬೋದು, ಅದನ್ನು ನೀವು ಚಿಕಿತ್ಸೆ ಅಂದರೆ ಅದನ್ನು ತಪಾಸ್ ಮಾಡಿಸ್ಕೊಳ್ರಿ. ಫಸ್ಟ್ ತಪಾಸ್ ಮಾಡಿಸ್ಕೊಂಡು ಅದು ಖರೆ ಆಗ್ತಾದ್ರೆ ಮತ್ತು ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕೆ ಅನುಕೂಲ ಆಗ್ತದೆ. ಮುಂದೆ ಬರುವಂಥ ಬೇಕಾದಷ್ಟು ಸಮಸ್ಯೆಗಳು ನಾವು ಪರಿಹಾರ ಕೊಡಲಿಕ್ಕೆ ಅನುಕೂಲ ಆಗ್ತದೆ ನಿಮ್ಗೆ. ಪರಿದಂತದ ರೋಗಗಳು ಅಸಿಡನ್ ಕಾಯಿಲೆಗಳು ಅಂದ್ರೇನು, ಲಕ್ಷಣಗಳೇನು? ಪರಿದಂತದ ಕಾಯಿಲೆಗಳು ಜಾಗತಿಕವಾಗಿ 90% ವಯಸ್ಕರ ಮೇಲೆ ಪರಿಣಾಮ ಬೀರುತ್ತವೆ. ಬೇಸಿಕಲಿ ನಾವು ಜಿಂಜಿವೈಟಿಸ್ ಅಂತೀವಿ, ಅಂದರೆ ಒಸಡು ಉಬ್ಬುತ್ತಾವೆ, ಒಸಡು ರಕ್ತ ಬರಲಿಕ್ಕೆ ಚಾಲು ಆಗ್ತಾವೆ, ಬಹುತೇಕ ಎಲ್ಲರ ಮೇಲೆ ಪರಿಣಾಮ ಬೀರುತ್ತದೆ. ವ್ಯತಿರಿಕ್ತವಾಗಿ ಪೆರಿಯೋಡಾಂಟೈಟಿಸ್ ಅಂದರೆ ಪರಿದಂತ ಉರಿಯೂತ ದೀರ್ಘಕಾಲದ್ದು, ಭಾಳ ದಿವಸದಿಂದ ಇದು ಹಂಗೆ ಆತಂದ್ರಲ್ಲ, ಅದರಿಂದ ನಿಮ್ಗೆ ಡಯಾಬಿಟಿಸ್ ಮೇಲೂ ನಿಮ್ಗೆ ಅನಾನುಕೂಲತೆಗಳಾಗ್ತವೆ, ಅಂದರೆ ಡಯಾಬಿಟಿಸ್ ನಿಮ್ಮದು ಶುಗರ್ ಲೆವೆಲ್ ಹೆಚ್ಚಿಗೆ ಆಗ್ತದೆ. ಅದರಿಂದ ಹಲ್ಲುಗಳ ಸುತ್ತ ಮೃದು ಮತ್ತು ಗಟ್ಟಿಯಾದ ಅಂಗಾಂಶಗಳು ಬದಲಾಯಿಸಲಾಗದ ನಾಶ ಆಗಿರುತ್ತದೆ. ಪರಿದಂತದ ಉರಿಯೂತ ಒಸಡು ಮತ್ತು ಹಲ್ಲಿನ ಸುತ್ತ ಇರುವ ಎಲುಬು ಒಳಗೊಳಗೆ ಹಾಳಾಗುತ್ತಾ ಇರುವುದು ನಿಮ್ಗೆ ಗೊತ್ತಾಗಲ್ಲ, ಆದರೆ ಆಗ್ತದೆ. ಹಲ್ಲಿನ ಮೇಲೆ ಶೇಖರವಾಗುವ ಬ್ಯಾಕ್ಟೀರಿಯಾಯುಕ್ತ ದಂತ ಪಾಚಿ, ಸಾಮಾನ್ಯವಾಗಿ ಒಸಡು ರೋಗವು ನಮ್ಮ ಹಲ್ಲಿನ ಮೇಲೆ ದಂತ ಪಾಚಿಯಾಗಿ ಅನುಗುಣವಾಗಿರುತ್ತದೆ. ಅಂದರೆ ಕಡಿಮೆ ದಂತ ಪಾಚಿ ಇರುವವರಲ್ಲಿ ಪರಿದಂತದ ರೋಗಗಳ ತೀವ್ರತೆ ಕಡಿಮೆ ಇರುತ್ತದೆ, ಮತ್ತು ದಂತ ಪಾಚಿ ಹೆಚ್ಚು ಇರುವವರಲ್ಲಿ ತೀವ್ರತೆ ಹೆಚ್ಚಾಗಿರುತ್ತದೆ. ಕೇಳುವರೆ ನೋಡಿ, ಸಕ್ಕರೆ ಕಾಯಿಲೆ ಇರುವವರಲ್ಲಿ ದಂತ ಪಾಚಿಯು ಸ್ವಲ್ಪವಿದ್ದರೂ ಕೂಡ ಒಸಡು ಅಥವಾ ಪರಿದಂತ ರೋಗ ತೀವ್ರತೆ ಹೆಚ್ಚಿರುತ್ತದೆ. ಅಂದ್ರೆ ನಿಮ್ಗೆ ಒಸಡಿನ ಮೇಲೆ ಪದರೇನು ಬೆಳೀತದಲ್ಲ ಪಾಚಿಗಟ್ಟೋದು, ಅದು ಕಡಿಮೆ ಇದ್ದರೆ ಸಹಿತ ನಿಮ್ಮ ಸಕ್ಕರೆ ಕಾಯಿಲೆ ಇತ್ತಂದ್ರಲ್ಲ ಅದು ಜಾಸ್ತಿ ಆಗ್ತದಲ್ಲ, ರೋಗ ಲಕ್ಷಣ ಹೆಚ್ಚಿಗೆ ಆಗ್ತದೆ. ಪರಿದಂತ ಉರಿಯೂತ ಪ್ರಪಂಚದಾದ್ಯಂತ 291 ಹೆಚ್ಚು ಪ್ರಚಲಿತ ರೋಗಗಳಲ್ಲಿ 12ನೆಯ ಸ್ಥಾನವನ್ನು ಹೊಂದಿರುತ್ತದೆ. ತೀವ್ರ ಪರಿದಂತದ ಉರಿಯೂತ 6ನೇ ಹೆಚ್ಚು ಪ್ರಚಲಿತ ರೋಗವಾಗಿದೆ. ಅಂದರೆ ಇದಕ್ಕೆ ಎಗ್ರೆಸಿವ್ ಜುವೆನೈಲ್ ಪೆರಿಡಾಂಟೈಟಿಸ್ ಅಂತ, ಎಗ್ರೆಸಿವ್ ಪೆರಿಡಾಂಟೈಟಿಸ್ ಅಂತೀವಿ ನಾವು ಇಂಗ್ಲೀಷ್ನಾಗ, ತೀವ್ರ ಪರಿದಂತ ಉರಿಯೂತ ಅಂತ ನಾವು ಕನ್ನಡದಾಗ ಅನ್ಬೋದು. ಇದು 12ನೇ ಸ್ಥಾನದಾಗ ಅದ, 6ನೇ ಸ್ಥಾನದಾಗ ಉರಿಯೂತ ಅದ, ಅಂದರೆ ತೀವ್ರ ಪರಿದಂತ ಉರಿಯೂತ 6ನೇ ಸ್ಥಾನದಾಗ ಅದ. ಶೇಕಡವಾರು 11.2% ವಯಸ್ಕರ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಮಧುಮೇಹ ಹೊಂದಿರುವ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಪರಿದಂತದ ಉರಿಯೂತದಿಂದ ಬಳಲುತ್ತಿದ್ದಾರೆ. ಪರಿದಂತದ ಉರಿಯೂತ ತೀವ್ರತೆಯ ಹೆಚ್ಚು ಹೆಚ್ಚು ವಿಶೇಷವಾಗಿ ಅನಿಯಂತ್ರಿತ ಮಧುಮೇಹಗಳಲ್ಲಿ ಇರುತ್ತದೆ. ಮಧುಮೇಹದಲ್ಲಿ ಒಸಡು ಕಾಯಿಲೆಗಳಿಂದ ಬಳಲುತ್ತಿದ್ದೇವೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ, ಹೆಂಗೆ ಗೊತ್ತಾಗ್ತದೆ ಡಾಕ್ಟರ್ ನೀವು ಅಂತೀರಿ? ಒಸಡು ಕಾಯಿಲೆ ಚಿಹ್ನೆಗಳು ಮತ್ತು ಲಕ್ಷಣಗಳು ಇವು ಕೆಲವೊಂದು, ನಾ ಹೇಳ್ತೀನಿ ಕೇಳಿಸ್ಕೊರಿ. ಕೆಂಪು ಒಸಡು ಇಲ್ಲ ರಕ್ತಸ್ರಾವ ಅಥವಾ ಉದ್ದಿದ್ದು ಉಬ್ಬಿರ್ತಾವೆ, ಒಸಡೆಲ್ಲ ಉಬ್ಬಿರ್ತಾವೆ, ನೀವು ಬಾಯಿಗೆ ನೀರು ಗುಳುಗುಳು ಮಾಡಿದ್ರೆ ಸಹಿತ ರಕ್ತ ಬರ್ಲಿಕ್ಕೆ ಚಾಲು ಆಗ್ತದೆ, ಬಳ ರಕ್ತ ಬರ್ತದೆ. ಒಸಡುಗಳಿಂದ ಕ್ಯೂ ಅಂದರೆ ಒಸಡಿನ್ಯಾಗ ಕ್ಯೂ ಆಗ್ತದೆ, ಬಾಯಿ ರುಚಿ ಕೆಡ್ತದೆ, ಹಲ್ಲು ಉದ್ದುದ್ದ ಕಾಣಲಿಕ್ಕೆ ಚಾಲು ಆಗ್ತದೆ, ನಿಮ್ಮ ಹಲ್ಲು ಲೂಸ್ ಆಗ್ತಾವೆ, ಹಲ್ಲಿನ ನಡುವ ಏನು ದಂತ ಪಂಕ್ತಿಗಳು ಬಿಡ್ಲಿಕ್ಕೆ ಚಾಲು ಆಗ್ತಾವೆ, ಅಂದರೆ ಬಿರುಕು ಬಿಡ್ತಾವೆ, ಅಂದರೆ ಹಲ್ಲು ನಡುವ ಗ್ಯಾಪ್ ಬರ್ತದೆ, ಗ್ಯಾಪ್ಗಳು ಜಾಸ್ತಿ, ಹೆಂಗೆ ನಿಮ್ಮ ಮಧುಮೇಹ ಹೆಚ್ಚಿಗೆ ಆಗ್ತಾವೆ ಹಂಗೆ ಇವು ಸಮಸ್ಯೆಗಳು ಜಾಸ್ತಿ ಆಗ್ಕೊತ ಹೋಗ್ತಾವೆ. ಆಮೇಲೆ ನಿಮ್ಮ ಹಲ್ಲಿನ ಮೇಲೆ ಬೇಸಿಕಲಿ ಹಲ್ಲು ಮೇಲೆ ಪಾಚಿ ಕಟ್ಟೋದು ಜಾಸ್ತಿ ಆಗ್ತದೆ, ಜಾಸ್ತಿ ಯಾಕಾಗ್ತದೆ ಮುಂದೆ ನಾವು ನೋಡೋಣ ಅಂತ. ದಂತ ತಜ್ಞರು ನಿಮ್ಮ ಒಸಡನ್ನು ಪರೀಕ್ಷಿಸುವಾಗ ಈ ಅಂಶ ನಿಮ್ಮ ಗಮನಕ್ಕೆ ತಂದು ಮಧುಮೇಹದ ಪರೀಕ್ಷೆಗೆ ನಿಮ್ಮನ್ನು ಕಳಿಸಬಹುದು. ಕೇಳುವರೆ ಕೇಳಿ, ಸಂಶೋಧನೆ ಪ್ರಕಾರ ಪರಿದಂತದ ಉರಿಯೂತವು ಮಧುಮೇಹದ 6ನೇ ತೊಡಕು ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಏನು ಈಗ ತೊಡಕವ ಮಧುಮೇಹದ್ದು ಕೆಲವೊಂದು ಪ್ರಾಬ್ಲಮ್ ಏನು, ಹಾರ್ಟ್ ಮೇಲೆ ಪ್ರಭಾವ ಬೀರ್ತದೆ, ನರಗಳ ಮೇಲೆ ಪ್ರಭಾವ ಬೀರ್ತದೆ, ಕಣ್ಣಿನ ಅಕ್ಷಿಪಟಲದ ಮೇಲೆ ಪ್ರಭಾವ ಬೀರ್ತದೆ, ಹಿಂಗವು 5ವ. ಇದು 6ನೇದ್ದೇನು ನಮ್ಮದು ಪರಿದಂತ ಉರಿಯೂತ ಅಂದರೆ ಅಗ್ರೆಸಿವ್ ಪೆರಡಾಂಟೈಟಿಸ್ ಅಂತ ನಾವು ಅಂತೀವಿ. ಇದು 6ನೇದ್ದು, ಈಗ ಹೊಸದಾಗಿ ಇದನ್ನು ಜೋಡಿಸ್ಯಾರ ಅದರೊಳಗೆ. ಪರಿದಂತದ ಉರಿಯೂತ ಇರುವ ಎಲ್ಲ ಜನರಲ್ಲಿ ಟೈಪ್ 2 ಡಯಾಬಿಟಿಸ್ ಬರುವ ಸಾಧ್ಯತೆ ಹೆಚ್ಚು. ಅಂದರೆ ಅಗ್ರೆಸಿವ್ ಪೆರಡಾಂಟೈಟಿಸ್ ಇದ್ದವರಿಗೆ, ಪರಿದಂತ ಉರಿಯೂತ ಇದ್ದವರಿಗೆ ಡಯಾಬಿಟಿಸ್ ಬರುವ ಲಕ್ಷಣಗಳು ಜಾಸ್ತಿ. ಹಾಗಾಗಿ ಈಗ ಮುಂಜಾಗ್ರತೆ ಕ್ರಮಗಳು ಏನು ತಗೋಬೇಕು ನಾವು? ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಹಲ್ಲುಗಳು ತೆಗೆಯುವುದು, ಬಾಯಿ ಶಸ್ತ್ರಚಿಕಿತ್ಸೆ ಹಾಗೂ ಯಾವುದೇ ದಂತ ಚಿಕಿತ್ಸೆಯ ಬಳಿಕ ಗಾಯವು ಗುಣವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಅಂದರೆ ಲಘುನ ಗಾಯ ಮಾಯುವುದಿಲ್ಲ, ನಿಮ್ಗೆ ಶುಗರ್ ಇತ್ತಂದ್ರೆ ಹೆಚ್ಚಿಗೆ ಟೈಮ್ ಬೇಕಾಗ್ತದೆ ಗಾಯ ಮಾಡಲಿಕ್ಕೆ, ಅದರಿಂದ ಮೊದಲೇ ತಪಾಸು ಮಾಡಿಸ್ಕೊಂಡು ಇದು ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಆದ್ದರಿಂದ ಚಿಕಿತ್ಸೆಗೂ ಮುನ್ನ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುವುದು ಅತಿ ಮುಖ್ಯವಾಗಿದೆ. ಬಾಯಿಯ ಸುತ್ತ ಯಾವುದೇ ಕೆಂಪು ಅಥವಾ ಬಿಳಿ ಮಚ್ಚೆ ಉರಿ ಕಂಡುಬಂದಲ್ಲಿ ಕೂಡಲೇ ದಂತವೈದ್ಯರಿಂದಲೇ ಸಲಹೆ ಪಡೆಯಬೇಕು. ಸಕ್ಕರೆ ಇರುವ ಆಹಾರ ಮತ್ತು ಪಾನೀಯಗಳ ಸೇವನೆಗಳು ಮಿತಗೊಳಿಸಿ, ಧೂಮಪಾನವನ್ನು ತಪ್ಪಿಸಬೇಕು ಇಲ್ಲ ಬಿಡಬೇಕು. ನಿಮ್ಮ ಹಲ್ಲು ತಿಕ್ಕುವ ಬ್ರಷನ್ನು 3 ತಿಂಗಳಿಗೊಮ್ಮೆ ಬದಲಾಯಿಸಿ. ಸರಿಯಾದ ಕ್ರಮದಲ್ಲಿ ಹಲ್ಲು ಉಜ್ಜೋದನ್ನು ಕಲಿಯಬೇಕಾಗ್ತದೆ. ಕೆಲವೊಮ್ಮೆ ತಿಕ್ತಿರ್ತೀವಿ, ಸರಿಯಾಗಿ ತಿಕ್ತಿರುವುದು ಡಾಕ್ಟರ್ ಕಡೆ ಹೋದರೆ ಹೇಳಿಕೊಡ್ತಾರೆ ಡಾಕ್ಟ್ರು. ಶುಚಿಯಾಗಿಟ್ಟುಕೊಳ್ಳುವುದು ಮತ್ತು ನಿಯಮಿತ ದಂತ ತಪಾಸಣೆ ಮಾಡಿಸ್ಕೊಳ್ಳೋದು. ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತಿರುವ ಮಧುಮೇಹ ಶಾಪವೇನೂ ಅಲ್ಲ, ಜೀವನ ಶೈಲಿ ಬದಲಾವಣೆ, ಸಮತೋಲನ ಆಹಾರ ಶೈಲಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮಿತವ್ಯಯವಾದ ಆಹಾರ ಮತ್ತು ಆರೋಗ್ಯ ತಪಾಸಣೆಯಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಹಾಗೂ ಸುದೀರ್ಘ ಆರೋಗ್ಯದಿಂದ ಇರಲು ಇದು ಒಂದು ದಾರಿ. ನೀವು ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಬೈ ಈಟಿಂಗ್ ಯುನೋ ಗುಡ್ ಡಯಟ್ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವೇನಂತೀವಿ ಅದನ್ನು ತಿಂದು ನಾವು ಆರೋಗ್ಯ ಕಾಪಾಡ್ಕೋಬೋದು. ನಿಮ್ಮ ಏನಾರ ಪ್ರಶ್ನೆ ಇದ್ದರೆ ಕೇಳುಗರೆ. ಇಷ್ಟೊತ್ತು ಮಧುಮೇಹ ಮತ್ತು ದಂತ ಚಿಕಿತ್ಸೆ ಕುರಿತಂಗ ಡಾಕ್ಟರ್ ಧೀರೇಂದ್ರ ಶಿರೂರ್ ಅವರು ಅನೇಕ ವಿಷಯಗಳನ್ನು ತಿಳಿಸಿದ್ರು, ನಿಮಗೂ ಕೂಡ ತಿಳಿತು ಅಂತ ಅನ್ಕೊಳ್ತೀನಿ. ಈಗ ನಿಮ್ಗೇನಾದರೂ ಪ್ರಶ್ನೆಗಳಿರ್ಬೋದು ಅವರಿಗೆ ಕೇಳಲಿಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಅವರು ಸ್ಪಂದಿಸ್ತಾರೆ. ನೀವು ದೂರವಾಣಿ ಸಂಖ್ಯೆಗಳನ್ನು ಗಮನಿಸ್ರಿ, 244-344-14, 244-344-15 ಅಥವಾ 244-344-16 STD ಸಂಖ್ಯೆ 0836 ಈ ದೂರವಾಣಿಗೆ ನೀವು ಕರೆ ಮಾಡಿರಿ, ನಿಮ್ಮ ಸಮಸ್ಯೆಗಳಿಗೆ ಏನು ಉತ್ತರವನ್ನು ಪಡೀರಿ. ಮೊದಲನೇ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ, ಕೇಳ್ತಾ ಇದೀಯಾ? ಯಾರು ಮಾತಾಡಿದ್ರಿ? ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮಪುರ ತಾಲೂಕಿಂದ. ಹೇಳ್ರಿ ಗಂಗಪ್ಪ ಅವ್ರ, ಏನ್ ಸಮಸ್ಯೆ? ಈ ಸಕ್ಕರೆ ಕಾಯಿಲಿಂದ ಹಲ್ಲು ಬಹಳ ಸ್ವಲ್ಪ ಅಳಿಯಾಡ್ತಾವನ್ರಿ? ಡಾಕ್ಟರ್ ಉತ್ತರ ಕೊಡ್ತಾರೆ. ಹೌದು, ಅಳಿಗಾಡ್ತಾವ್ ಸಿದ್ದನಗೌಡ್ರ. ಹೌದು, ಹಲ್ಲು ಅಳಿಗಾಡ್ತಾವ್. ಸಕ್ಕರೆ ಕಾಯಿಲೆ ಜಾಸ್ತಿ ಇತ್ತಂದ್ರ ಹಲ್ಲು ಅಳಿಗಾಡ್ಲಿಕ್ಕೆ ಚಾಲು ಆಗ್ತಾವ. ನಿಮ್ ಸಮಸ್ಯೆ ಏನು? ಆಹಾರ ಮೊದಲು ನಾವು ಸರಿಯಾಗಿ ಊಟ ಆಗ್ತಿತ್ತು, ಈಗ ಸರಿಯಾಗಿ ಊಟ ಆಗೋದಿಲ್ಲ. ಹಲ್ಲು ಮತ್ತು ಅದನ್ನ ನುರಿಸ್ಲಿಕ್ಕೆ ಸ್ವಲ್ಪ ಹಲ್ಲು ಅಳಿಗಾಡೋದ್ರಿಂದ ಹಲ್ಲಿನ ಒಂದು ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಹೌದು ಹೌದು, ಈಗಾಗಲೇ ಹಲ್ಲುಗಳ ಏನಾಗ್ಬಿಟ್ಟಿತ್ತು, ಸಕ್ಕರೆ ಕಾಯಿಲೆಗೆ ಅಳಿಗಾಡಿ ಸ್ವಲ್ಪ ಬಿದ್ದು ಬಿಟ್ಟಿದ್ರಿ. ಹಾ, ಅಡ್ಡಿಲ್ಲ ಹೋರಿ ಸಿದ್ದನ್ ಕೊಟ್ರಿ, ಹೇಳ್ರಿ ಮುಂದೆ ಹೇಳ್ರಿ. ಕಾಯಿಲೆಗಳಿಂದ ಭಯಂಕರವಾದಂತ ಆಹಾರಗಳು ಇದನ್ನ ತಿನ್ಬೇಕು, ಇದನ್ನೇನು ಬಿರುಸಾದ ಆಹಾರಗಳನ್ನ ತಿನ್ಬಿಟ್ಟು ಬರಂಗಿಲ್ಲ. ಹೌದು, ಮತ್ತೆ ಬಿರುಸಾದ ಆಹಾರಗಳನ್ನ ಸೇವಿಸೋದಕ್ಕಿಂತ ಮೊದ್ಲಿಕ್ಕೆ ನೀರು ಕುಡಿದಕ್ಕೆ ಹಲ್ಲು ಜುಮ್ಮನ್ನೋದು, ಮತ್ತೆ ಬಿಸಿನೀರು ಕುಡಿದಾಗ ಒಂದ್ ಸ್ವಲ್ಪ ಒಳ್ಳೇದ್ ಅನಿಸ್ತದೆ. ಮತ್ತೆ ಆಹಾರದ ಮೇಲೆ ಬೇರೆ ಎಲ್ಲಿರುವಾಗ ನಮ್ಗೆ ಆಹಾರದ ಊಟದ ಬಹಳ ಸಮಸ್ಯೆ. ಸರಿ, ಅದ ಸಿದ್ದನಗೌಡ್ರೆ, ಇದಕ್ಕೆ ಎರಡು ಈ ನಿಮ್ಮ ಸಮಸ್ಯೆಗೆ ಎರಡು ರೀತಿ ಪರಿಹಾರಪ್ಪ. ಒಂದನೇದು, ನೀವು ನಿಮ್ಮ ಡಾಕ್ಟರ್ ಅಂದರೆ ಏನು ಫಿಸಿಷಿಯನ್ ಅಂತ ಏನಂತೀರಿ ನೀವು, ಅಂದರೆ ನೀವು ರಕ್ತ ತಪಾಸ್ ಮಾಡಿಸಿ ಯಾರ ಕಡೆ ನೀವು ಸಕ್ಕರೆ ಕಾಯಿಲೆ ಸಲುವಾಗಿ ಔಷಧ ತೊಗೋತಿರಲ್ಲ, ಫಸ್ಟ್ ಅವ್ರ ಕಡೆ ಹೋಗ್ಬೇಕು. ಅವ್ರ ಕಡೆ ಹೋಗಿ ನಿಮ್ಮದು ಸಕ್ಕರೆ ಕಾಯಿಲೆ ಬರೋಬ್ಬರಿ ಅದನ್ನು ಎಲ್ಲೋ ಹೆಚ್ಚಿಗೆ ಅದನ್ನು ಸಕ್ಕರೆ ಜಾಸ್ತಿ ಅದನ್ನು ಕಡಿಮೆ ಅದನ್ನು ನೋಡ್ಕೊಂಡು ತಪಾಸ್ ಮಾಡಿಸ್ಕೊಂಡು ಅದನ್ನು ನಾರ್ಮಲ್ ಲಿಮಿಟಿಗೆ ತಂದ್ಕೋಬೇಕು. ಒಂದು ಸಲ ನಿಮ್ಮದು ದೇಹದಾಗ ಸಕ್ಕರೆ ಅಂಶ ಬರೋಬ್ಬರಿ ಅದಂತ ಆದಮೇಲೆ ಹಲ್ಲಿನ ಡಾಕ್ಟ್ರ್ ಕಡೆ ಬಂದ್ರೆ ಹಲ್ಲಿನ ಡಾಕ್ಟರ್ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡ್ತಾರಪ್ಪ. ಅದನ್ನು ಫಸ್ಟ್ ನಿಮ್ಗೆ ಹಲ್ಲು ಜುಮ್ ಜುಮ್ ಅಂತಿರ್ತಾವ, ಅದಕ್ಕೆ ಪೇಸ್ಟ್ಗಿಷ್ಟು ಅದು ಕೊಡ್ತಾರೆ. ಆತ ಆಮೇಲೆ ಹಲ್ಲು ಅಳಗಾಡ್ತಿರ್ತಾವಲ್ಲ, ಅದನ್ನು ಗಟ್ಟಿ ಮಾಡಲಿಕ್ಕೆ ಏನು ಮಾಡಬೇಕು ಅವ್ರು ನಿಮ್ಗೆ ಸಲಹೆ ಕೊಡ್ತಾರೆ, ನೋಡಿದ ಮೇಲೆ ಹೇಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವು ನಮ್ಮ ಸಂಸ್ಥೆಗೆ ಬಂದ್ರೆ, SDM ಸಂಸ್ಥೆಗೆ ಬಂದ್ರೆ ನಾವು ಅದಕ್ಕೆ ಸೂಕ್ತ ಪರಿಹಾರ ಮಾಡಿಕೊಡ್ತೀವಿ. ಆಮೇಲೆ ಹಲ್ಲು ಅಳಗಾಡ್ತಿರ್ತಾವೆ, ಬಿದ್ದು ಹೋಗಿರ್ತಾವೆ, ಅದಕ್ಕೆಲ್ಲ ನಾವು ಬೇರೆ ಹಲ್ಲು ಮಾಡಿಕೊಡ್ಲಿಕ್ಕೆ ಸಾಧ್ಯ ಅದ. ಬೇಕಾದಂಥ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಬೇರೆ ಹಲ್ಲು ಹಾಕಿಸ್ಕೊಳ್ಳಿಕ್ಕೆ ಅಡ್ಡಿಲ್ಲ, ಕೃತಕ ಹಲ್ಲು ಹಾಕಿಸಿದ್ರೆ ನೀವು ಏನು ಬೇಕಾದ ಕಬ್ಬು ಸಹಿತ ತಿನ್ಬೋದು, ಏನು ತೊಂದರೆ ಆಗೋದಿಲ್ಲ. ಹಾಂ, ಗಟ್ಟಿ ಆಕಾವ ಅಂದ್ರೆ ಅದ ನೋಡ್ತೀವಿ, ಗಟ್ಟಿ ಆಗಕ್ಕೆ ಸಾಧ್ಯ ಇದ್ರೆ ಟ್ರೀಟ್ಮೆಂಟ್ ಮಾಡ್ತೀವಿ, ಗಟ್ಟಿ ಮಾಡಿಕೊಡ್ತೀವಿ. ಗಟ್ಟಿ ಆಗ್ಲಕ್ಕ ಇಲ್ಲ ಅಂದ್ರೆ ಮತ್ತೆ ಅದನ್ನು ತೆಗೆದು ಮತ್ತೆ ಬೇರೆ ಹಲ್ಲು ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಬರ್ರಿ ಸಿದ್ದನಗೌಡ, ಬರ್ರಿ ಬರ್ರಿ. ಸಕ್ಕರೆ ಕಾಯಿಲೆ ಈಗ 250, 300, 350 ಮತ್ತು 170 ಹಿಂಗ್ ಬರ್ತದ್ರಿ, ಅದು ಚೆಕ್ ಮಾಡಿದ್ರೆ ಇಲ್ಲ. ಅದಕ್ಕೆ ನೀವು ದಂತ ಡಾಕ್ಟರ್ ಕಡೆ ಹೋದ್ರೆ ಅವರು HbA1c ಅಂತೇಳಿ ಒಂದು ಟೆಸ್ಟ್ ಬರೆದು ಕೊಡ್ತಾರೆ. ಆ ಟೆಸ್ಟ್ ಮುಖ್ಯ ನಮ್ಗೆ. ಓಕೆ, ದಿವ್ಸದ ದಿವಸ ನಿಮ್ದು ಈಗ ನೋಡ್ರಿ, ಇವತ್ತು ಚಿರಾತಿಂದ ನೀವು ಟೆಸ್ಟ್ ಮಾಡಿಸಿ ಜಾಸ್ತಿನೇ ಬರ್ತದ ಅದು. ಹಾಂ, ಅದಕ್ಕೆ ನೀವು ಉಂಡೆ 4 ತಿಂದೋದ್ರೆ ಸಕ್ಕರೆ ಮತ್ತು ಜಾಸ್ತಿ ಅಂಶ ತೋರಿಸಿ ತೋರಿಸ್ತದೆ ಅದು. ಅದಕ್ಕೆ ಅದಕ್ಕೆ ಪದ್ಧತಿ ಅದ ಟೆಸ್ಟ್ ಮಾಡಲಿಕ್ಕೆ. ಅಲ್ಲ ಅಡ್ಡಿಲ್ಲ ಅಡ್ಡಿಲ್ಲ, ಅದಕ್ಕೆ HbA1c ಅಂತೇಳಿ ಒಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿಸಿದ ಮೇಲೆ ನಿಮಗೆ ಸೂಕ್ತ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ನಮಗೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾನು ಜಮ್ಮು ತಾಲೂಕು ಶಂಕರ್ ಮಾಳಿ ಅಂತ ಮಾತಾಡೋದು. ಶಂಕರ್ ಅವರೇ, ಹೇ ಕೇಳ್ರಿ ಪ್ರಶ್ನೆ. ಸ್ವಲ್ಪ ಹಲ್ಲ ಒಂದು ಸ್ವಲ್ಪ ಜುಮ್ ಜುಮ್ ಅಂತಾವ್ರಿ. ಹ್ಞೂ, ಮುಂದೆ ಈಗ ಹಿಂಗೆ ತಿಳಿ ಮ್ಯಾಲ ಹುಳಿ ಆದವ್ರಂಗ ಹಾಕವ್ರಿ, ನೀರು ಕುಡಿಯ ಮಾಡಣರಿ. ಸಕ್ಕರೆ ಪ್ರಮಾಣ ಅದು ಎಲ್ಲ ಚೆಕ್ ಮಾಡ್ಸೇನ್ರಿ, ಅದ ಏನ ಬಂದಿಲ್ರಿ ಸಕ್ಕರೆ ಪ್ರಮಾಣ ಲೆವೆಲ್ ಚರ್ಚೆಯಾರ್ರಿ. ಗುಳಿಗೆ ಔಷಧ ಏನ್ರಿ ತಗೋತಾರೇನ್ರಿ ಶಂಕರ್ ಅವ್ರ? ಔಷಧಿ ಸ್ವಲ್ಪ ಹೊಟ್ಟಿ ಪ್ರಾಬ್ಲಮ್ ಇತ್ರಿ ಸರ್ ನಮ್ಮ ಕಳ್ಳಿಂದು, ಅದಕ್ಕೊಂದ್ ಕೆಲವೊಂದ್ ಮೆಡಿಸಿನ್ ತಗೋತೀನ್ರಿ. ಅದು ಬಹಳ ಇಲ್ರಿ, ಒಂದ್ ಎರಡ್ ತಿಂಗಳು ತಗೋದು ಬಿಡು, ಒಂದ್ ತಿಂಗಳು ಬಿಡುದು ಐತ್ರಿ ಅದು. ಅದೇನ ಇದು ಇಲ್ರಿ, ಬಹಳ ತಗೊಳಂಗಿಲ್ರಿ. ಹೇಳ್ತೇನ್ರಿ ಈಗ ಶಂಕರ್ ಅವ್ರ, ನಿಮ್ದು ಕಳ್ಳಬಳ್ಳಿ ಸಮಸ್ಯೆ ಏನದಲ್ಲ, ಅದರಿಂದ ಸಹಿತ ನಿಮ್ಗ ಒಸಡು ಬಾಯಿ ಮೇಲೆ ಸಮಸ್ಯೆ ಆಕೈತ್ರಿ. ಆಮೇಲೆ ಈಗ ಕೆಲವೊಂದು ಗುಳಿಗೆ ಔಷಧ ಕೊಟ್ಟಿರ್ತಾರ ಡಾಕ್ಟರ್ ನಿಮ್ಗ, ಆ ಗುಳಿಗೆ ಔಷಧದೇನೋ ಸ್ವಲ್ಪ ನಿಮ್ಗೆ ಹುಳಿ ಹುಳಿ ಬರ್ಬೋದು ಬಾಯಾಗ. ಅದಕ್ಕೆ ನೀವು ಅದಕ್ಕೆ ಸೂಕ್ತ ನಮ್ಮ ಹಲ್ಲಿನ ಡಾಕ್ಟರ್ಗೆ ತೋರಿಸಿದ್ರೆ ನೀವು ಯಾರಿಗಾರ ನಿಮ್ಮ ಮನೆ ಕಡೆ ಆಯ್ತು ಇಲ್ಲ ಇಲ್ಲ ನಮ್ಮ ಸಂಸ್ಥೆಗೆ ಬಂದ್ರಂತೂ ಭಾಳ ಅನುಕೂಲ ಆಗ್ತದೆ ನಿಮ್ಗೆ ಬೇಕಾದಂಥ ವಿಧ ಅದಾವೆ ನಮ್ಮ ಕಡೆ ಟ್ರೀಟ್ಮೆಂಟ್ ಮಾಡಕ್ಕೆ ಹಲ್ಲಿನ ಡಾಕ್ಟರ್ಗೆ ತೋರಿಸ್ಬೇಕ್ರಿಪ್ಪ. ಅಂದ್ರೆ ಅವು ಗುಳಿಗೆ ಔಷಧದ ಮೇಲಿನೂ ನೋಡ್ತಾರೆ, ನಿಮ್ಮ ಮಧುಮೇಹ ಇದ್ರೆ ಇಲ್ಲ ಅಂದ್ರೆ ಅದು ರಿಪೋರ್ಟ್ ತೋರಿಸಿದ್ರೆ ಅದು ತಕ್ಕ ಸೂಕ್ತ ಟ್ರೀಟ್ಮೆಂಟ್ ಆಗ್ತದೆ ನಿಮ್ಗೆ. ಬರ್ರಿ ನಮ್ಮ ಸಂಸ್ಥೆಗೆ ಬರ್ರಿ, ಎಸ್ ಡಿ ಎಂ ಸಂಸ್ಥೆಗೆ ಬರ್ರಿ, ಎಲ್ಲ ಸರಿ. ಬಿಸಿ ನೀರು ಕುಡಿದು ಒಳ್ಳೇದ್ರಿ, ನಾರ್ಮಲ್ ನೀರು ಕುಡಿ, ಸಾದಾ ನೀರು ಕುಡಿರಿಪ್ಪ, ಬಿಸಿನೀರು ಏನು ಅವಶ್ಯಕತೆ ಇಲ್ಲ, ಬಿಸಿನೀರಿನ ಅವಶ್ಯಕತೆ ಇಲ್ಲ, ಸಾದಾ ನೀರು ಕುಡಿರಿ ಸಾಕು. ಹಲೋ, ಹಲೋ ರೀ ಮೇಡಮ್. ಹಾ ನಮಸ್ಕಾರ ರೀ, ಯಾರು ಮಾತಾಡಿದ್ರಿ? ಸಿಗ್ಲಿಯಿಂದ ರೀ, ಆರ್ ಎಂ ಹೊನಕೇರಿ ಅಂತ ಹೇಳ್ರಿ. ನಮಸ್ಕಾರ ರೀ. ಏನಿಲ್ರಿ, ನಾವು ಹಲ್ಲು ಹಳದಿ ಆಗಿಬಿಟ್ಟ ನಾನು. ಹಾ ವಯಸ್ಸು ಎಷ್ಟು ಸಾಹೇಬ್? ಮೊದ್ಲ ಹಳದಿ ಆಗ್ಯಾವ, ಶುಗರ್ ಇದ್ದು ನನಗೆ 13 ವರ್ಷ ಆತು, ಆಮೇಲೆ ಈಗ ನನಗೆ 73 ವರ್ಷ. ಅಲ್ಲೇನ ತ್ರಾಸ ಇಲ್ರಿ, ಮನೆಯದಿಲ್ಲ, ಆದ್ರೆ ಅದು ಹಲ್ಲೆಲ್ಲ ಹಳದಿ ಆಗ್ಯಾವು, ಮುಂದೇನ ಸಮಸ್ಯೆ ಆಗತ್ತೇನಂತ ಸರ? ಇಲ್ಲ, ಹಲ್ಲು ಹಳದಿ ಆಗುದು ಇದು ವಯಸ್ಕ ತಕ್ಕ ಬದಲಾವಣೆಗಳು ಆಗ್ತಿರ್ತಾವ್ರಿ ಬಾಯಾಗ. ನಿಮ್ಮ ವಯಸ್ಸಿಗೆ ತಕ್ಕ ಏನಾಗ್ತಾವ ಬದಲಾವಣೆ ಇರೋದ್ರಿಂದ ಹಲ್ಲು ಹಳದಿ ಆಗ್ತಾವ, ವಯಸ್ಸು ಆಗ್ತಾ ಆಗ್ತಾ. ಅದೇನು ನಿಮಗೆ ಸಮಸ್ಯೆ ಅಲ್ಲ ಆತಾ, ಅದರಿಂದ ನಿಮ್ಮ ಮುಂದೇನು ಸಮಸ್ಯೆನೂ ಆಗುವುದಿಲ್ಲ. ಹಂಗೆ ನಿಮಗೆ ಹಲ್ಲು ಬೆಳಗಬೇಕಪ್ಪ ನನಗಂತಂದ್ರೆ ಬರ್ರಿ ದವಾಖಾನಿಗೆ ಬರ್ರಿ, ಅದನ್ನು ಬೆಳಗ್ಗೆ ಮಾಡಿಸ್ಕೊಡ್ತೀನಂತ. ಹಲ್ಲು ಬೆಳಗ್ಗೆ ಮಾಡ್ಲಿಕ್ಕೆ ಸಾಧ್ಯ ಅದ, 73 ಆದರೆ ಏನಾತ್ರಿ, 83 ಆದರೆ ಏನಾತ್ರಿ, ಅದಕ್ಕೇನು ವಯಸ್ಸಿಂದ ಇದಿಲ್ಲ. ಬಟ್ ಆದರೆ ವಯಸ್ಸು ಸಹಜ ಕೆಲವೊಂದು ಬದಲಾವಣೆಗಳು ಆಗ್ತಿರ್ತಾವೆ, ಅದ್ರ ತಕ್ಕ ನಿಮ್ಮ ಹಲ್ಲು ಹಳದಿ ಆಗ್ಯಾವ, ಏನು ತಲೆ ಕೆಡಿಸ್ಕೋಬೇಡ್ರಿ. ನಮಸ್ಕಾರ ರೀ. ಹಲೋ ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಯಾರು ಮಾತಾಡಿದ್ರಿ? ಮೇಡಮ್ ನಾವು ಶ್ರೀಕಾಂತ್ ಮಲ್ಲಿಮರ ಅಂತ, ಗೋಕಾಕ್ ತಾಲೂಕು ಒಡೆಯಟ್ಟಿ ಗ್ರಾಮದಿಂದ. ಡಾಕ್ಟರ್ ಕೇಳ್ತಾ ಇದ್ದಾರೆ, ಏನ್ ಸಮಸ್ಯೆ ಹೇಳಿ. ನಮಸ್ಕಾರ ಶ್ರೀಕಾಂತ್ ಅವರು, ಕೇಳ್ರಿಪ್ಪ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಗೆ ಅಲ್ಲಿನ ಮಧ್ಯೆ ಸ್ವಲ್ಪ ಗ್ಯಾಪ್ ಉಂಟಾಗತ್ತೈತ್ರಿ ಸರ್. ಮತ್ತದ ಈಗ ನೀವೇನ ಪಾಚನ್ ಕೇಳಲ್ಲ ಸರ್, ಅದು ಸ್ವಲ್ಪ ಇದಾಗತ್ತೈತ್ರಿ ಮ್ಯಾಲ, ಹಲ್ಲಿನ ಮ್ಯಾಲ ಸ್ವಲ್ಪ. ಆಯ್ತು, ವಯಸ್ಸೆಷ್ಟು ಶಂಕರ್ ನಿಮ್ದು? 28 ಸರ್. ಶ್ರೀಕಾಂತ್ ಅವ್ರ 28 ವರ್ಷ ವಯಸ್ಸು, ನಿಮ್ಗೆ ಹಲ್ಲಿನ ಮೇಲೆ ಪಾಚಿ ಬೆಳೆಯೋದು ಸಹಜ ಅದರಿ. ಯಾಕಂದ್ರೆ ನಾವು ದಿವಸಕ್ಕೆ ನಾವು ಒಂದ್ಸಲ ಎರಡು ಸಲ ಹಲ್ಲು ತಿಕ್ತೇವ, ನಾಲ್ಕೈದು ಸಲ ತಿನ್ನೋದು, ನಾಲ್ಕೈದು ಸಲ ಚಹಾ ಹಾಕೈತೆ. ಪಾಚಿಗಟ್ಟು ಸಹಜ ಸರ. ಪಾಚಿಗಟ್ಟಿದ್ದು ಸ್ವಚ್ಛ ಮಾಡಿಸ್ರಿ ಸರ. ಹಾಂ, ಸ್ವಚ್ಛ ಮಾಡಿಸ್ರಿ. ಡಾಕ್ಟ್ರ್ ಕಡೆ ಹೋದಾಗ ಹೊಸಡ್ ನೋಡ್ತಾರೆ, ಸ್ವಚ್ಛ ಮಾಡಿದ್ಮೇಲೆ ಮತ್ತೆ ಬಾ ಅಂತಾರೆ ನಿಮ್ಗೆ ಅವರು, ಮತ್ತೊಂದು 15 ದಿವ್ಸ ಬಿಟ್ಟು ಬಾ ಅಂತಾರೆ. ಅವ್ರು ಮತ್ತೆ ನೋಡ್ತಾರೆ, ಅವಶ್ಯಕತೆ ಇದ್ರೆ ಸಕ್ಕರೆ ಕಾಯಿಲೆ ಟೆಸ್ಟ್ ಮಾಡ್ತಾರೆ. ನೀವು ಬರೀ 28 ಅಂತೇನು ಇರಲಿಕ್ಕಿಲ್ಲ, ಆದರೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಅನುವಂಶಿಕ ಇರ್ತದೆ ಆಯ್ತಾ. ನಿಮ್ಮ ತಂದೆ ತಾಯಿಗಿದ್ರೆ ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಗಾದ್ರೆ ಇರೋ ಚಾನ್ಸಸ್ ಇರ್ತದೆ. ಫಸ್ಟ್ ಹಲ್ಲು ಸ್ವಚ್ಛ ಮಾಡ್ತಾರೆ ನಿಮ್ಮದು, ಹಲ್ಲು ಸ್ವಚ್ಛ ಮಾಡಿದ್ಮೇಲೆ 15 ದಿವ್ಸ ಬಿಟ್ಟು ಬಾ ಅಂತಾರೆ. ಮತ್ತು ತಪಾಸಣೆ ಮಾಡ್ತಾರೆ, ಅವಶ್ಯಕತೆ ಇದ್ರೆ ಸಕ್ಕರೆ ಕಾಯಿಲೆದು ತಪಾಸಣೆ ಮಾಡ್ತಾರೆ, ಇದು ಏನು ರಕ್ತ ತಪಾಸಣೆ ಮಾಡ್ತಾರೆ. ಶುಗರ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು, ಇಲ್ಲ ಬರೀ ಹಲ್ಲು ಬಿರುಕು ಬಿಡ್ಲಿಕ್ಕತ್ತಿದ್ವು ಅಂದ್ರೆ ಅದಕ್ಕೆ ಖಂಡಿತ ಟ್ರೀಟ್ಮೆಂಟ್ ಆದರಿಪ್ಪ. ನೀವು ಬರೀ 28 ವರ್ಷ ವಯಸ್ಸು, ಬೇಕಾದಂಗೆ ಮಾಡ್ಬೋದು, ಬರ್ರಿ ದವಾಖಾನಿಗೆ ಬರ್ರಿ. ಅದೇ ಹೇಳಿದ್ರಿ, ಈ ವಯಸ್ಸಿನಾಗ ಆಗುವುದು ಸಹಜ ಅದ. ಅದಕ್ಕೆ ನೀವು ಬಂದ್ರೆ ಈಗ ಈ ಬರೋಬ್ಬರಿ ವಯಸ್ಸಿಗೆ ನೀವು ಫೋನ್ ಮಾಡಿ ನೋಡಿರಿ, 28 ಅದ ಹಿಂಗೆ ಆಗಾಗತ್ತಂತೀರಿ. ಬರ್ರಿ ಸಾಹೇಬ್ರ, ಇದು ಕೆಲವೊಬ್ಬರಿಗೆ ಮುಂದೆ ಸಮಸ್ಯೆ ಆಗಬಾರ್ದು, ತಡೆಗಟ್ಟಲಿಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಸಾಧನಗಳವ, ದಯವಿಟ್ಟು ಬರ್ರಿ ಮಾಡಿಕೊಡೋಣ ಅಂತ. ಸಮಸ್ಯೆ ಪರಿಹಾರ ಐತಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಬರ್ರಿ. ಹಲೋ ನಮಸ್ಕಾರ. ನಮಸ್ಕಾರ ಸಾಹೇಬ್ರ, ತಮ್ಮ ಹೆಸರು? ನಾನು ಸಿರೋಳದಿಂದ ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ್ ಮಾತಾಡ್ತಾ ಇರೋದು. ನಮಸ್ಕಾರ ಹೇಳ್ರಿ ಉದಯ್. ಮಧುಮೇಹ ಇಲ್ಲದವರಿಗೂ ಒಸಡು ಉಬ್ಬಿಕೆ ಆಗ್ತದಲ್ಲ ಸರ್, ಯಾವ್ದಾದ್ರು ತೊಂದ್ರೆ ಅಂತ. ಅಚ್ಚಾ ಸರ್, ಓಕೆ ಓಕೆ ಸರ್. ಇದು ನೋಡ್ರಿ ಸರ, ವಯಸ್ಸಿನ ತಕ್ಕ ಕೆಲವೊಮ್ಮೆ ಬದಲಾವಣೆಗಳು ಆಗ್ತಿರ್ತಾವ್ರಿ. ಮಧುಮೇಹ ಇದ್ರನೇ ಇವೆಲ್ಲ ಸಮಸ್ಯೆ ಇರಬೇಕಂತೇನಿಲ್ಲ, ಮಧುಮೇಹ ಇಲ್ಲದವರಿಗೂ ಸಮಸ್ಯೆ ಇರ್ತಾವೆ ಸರ. ಈಗ ಇದೇ ಹೇಳಕತ್ತೆ, ಈಗ ಮುಂಚಿನ ಪ್ರಶ್ನೆ ಶ್ರೀಕಾಂತ್ ಅವ್ರು ಏನು ಗೋಕಾಕದಿಂದ ಕೇಳಿದ್ರೆ ಅವ್ರಿಗೂ ಇದನ್ನ ಹೇಳಕತ್ತೀನಿ ನಾನು ಸರ. ನಾವು ಊಟ ಮಾಡೋದು ದಿವಸಕ್ಕೆ 2-3 ಸಲ ಊಟ ಮಾಡ್ತೀವಿ, 4-5 ಸಲ ಚಹಾ ಕುಡಿತೀವಿ, ಆದ್ರೆ ಹಲ್ಲು ತಿಕ್ಕೊಳ್ಳೋದು ಒಂದೇ ಸಲ ನಾವು, ಹೌದಿಲ್ರಿ? ಆಹಾರ ಪದಾರ್ಥ ಅಲ್ಲೇ ಇಲ್ಲೇ ಸಿಕ್ಕೊಂಡಿರ್ತದೆ, ಸಿಕ್ಕೊಂಡಿದ್ದು ಸ್ವಚ್ಛ ಆಗೋದಿಲ್ಲ, ಸ್ವಚ್ಛ ಆಗಲ್ಲ ಅಂದ್ಕೊಳ್ಳಿ ಹೊಸಡು ಉಬ್ಬುತ್ತಾವ ಸರ. ಆಮೇಲೆ ಪಾಚುಗಟ್ಟಿದ್ದು, ಒಂದು ನಿಮಿಷ ಸರ, ನಾನು ಮುಗಿಸ್ತೀನಲ್ಲ ಮಾತನಂದು, ಆಮೇಲೆ ಮತ್ತೆ ಕೇಳಿ. ಈಗ ಹಲ್ಲು ಮೇಲೆ ಪಾಚಿಗಟ್ಟುದು ಸರ ಸಹಜ ಕ್ರಿಯೆ ಇದು, ಓಕೆ? ಇದನ್ನು ತಡೆಗಟ್ಟಲಿಕ್ಕೆ ಯಾರಿಂದ, ನಾನು ಸರ, ನಾನು ಈ ವರ್ಷಕ್ಕೊಮ್ಮೆ ಸ್ವಚ್ಛ ಮಾಡಿಸ್ಕೋತೀನಿ ಬೇರೆ ನಮ್ಮ ಫ್ರೆಂಡ್ಸ್ ಕಡೆ, ನಮ್ಮ ಡಾಕ್ಟ್ರುಗಳ ಕಡೆ. ಹಾಂ, ಪಾಚಿಗಟ್ಟುದು ಸರ್ವೇ ಸಾಮಾನ್ಯ, ಇದನ್ನು ಸರ ವರ್ಷಕ್ಕೊಮ್ಮೆ ಡಾಕ್ಟ್ರ್ ಕಡೆ ಸ್ವಚ್ಛ ಮಾಡಿಸ್ಕೋಬೇಕು ಸರ್, ಹಲ್ಲು ಮೇಲೆ ಪಾಚಿಗಟ್ಟುದು. ಹಾಂ, ಇದು ಕಾಮನ್ ಸರ್, ಇದು ಮಧುಮೇಹ ಇದ್ದವ್ರಿಗೆ ಆಗ್ಬೇಕಂತೇನಿಲ್ಲ ಪಾಚಿಗಟ್ಟುದು, ನಮ್ಗೆ ನಿಮಗೆ ಎಲ್ಲರಿಗೂ ಸಾಧ್ಯತೆ ಅದ, ವರ್ಷಕ್ಕೊಮ್ಮೆ ಸ್ವಚ್ಛ ಮಾಡಿಸ್ಕೋಬೇಕು. ರಾಮದುರ್ಗ ತೋರಿಸಿದೆ ಸರ್ ಜನರಲ್ ಕಡೆ. ಹಾಂ, ಅವರು ಸಿ ವಿಟಮಿನ್ ಕಡಿಮೆ ಇದ್ದಕ್ಕ ಟ್ಯಾಬ್ಲೆಟ್ ಕೊಟ್ಟರು ಅದು ರಿಕವರ್ ಆಯ್ತು ಸರ್, ಅದಕ್ಕೆ ಕೇಳಾಕತ್ತೀನಿ ನಾನು. ಇಲ್ಲ ಸರ್, ಆಗ್ತದೆ, ಸಿ ವಿಟಮಿನ್ ಕಡಿಮೆ ಇದ್ರೆ ಆಗ್ತದೆ, ವಿಟಮಿನ್ ಡಿ ಕಡಿಮೆ ಇದ್ರೆ ಆಗ್ತದೆ. ಓಕೆ, ಮತ್ತೆ ಅದಕ್ಕೆ ಅದಕ್ಕೆ ಆಹಾರ ಏನು ತಗೋಬೇಕಂತ ಕೇಳೋದ್ರಿಗಾಗಿ ಹೇಳ್ರಿ ಸರ್. ಒಟ್ಟು ಸರ ವಿಟಮಿನ್ ಸಿ ಅನ್ನೋದು ನಿಮಗೆ ಬಹಳಷ್ಟು ಆಹಾರ ಪದಾರ್ಥದಾಗ ಸಿಗ್ತಾವ ಸರ. ಒಂದೇದ್ದು ಸರ ನಿಮ್ಗೆ ನಿಂಬೆಹಣ್ಣು, ನಿಂಬೆಹಣ್ಣನ್ಯಾಗ ನಿಮ್ಗೆ ಸಿ ಅಂಗಾಂಶ ಸಿಗ್ತದ, ಅತ್ತ ಆಮೇಲೆ ಮೆಣಸಿನ್ಕಾಯಿನಾಗ ಸಿಗ್ತದ, ಆಮೇಲೆ ದ್ರಾಕ್ಷಿದಾಗ ಹುಳಿ ಪದಾರ್ಥ ಏನಿದ್ರು ಸರ ಅದ್ರಾಗೆಲ್ಲ ವಿಟಮಿನ್ ಸಿ ಅಂಗಾಂಶ ಇದ್ದೇ ಇರ್ತದೆ. ನೀವು ಅಂಥ ಆಹಾರ ದಿವಸ ತಿಂತೀವಿ ಸರ, ತಿನ್ನಲಾರ್ದವ್ರಿಗೆ ಅಷ್ಟೇ ಸಮಸ್ಯೆ. ನೀವು ಬರೋಬ್ಬರಿ ಅದಕ್ಕೆ ಹೇಳಿದ್ರಿ, ಮಿತ ಆಹಾರ ಬರೋಬ್ಬರಿ ಆಹಾರ ಊಟ ಮಾಡೋರಿಗೆ ತಿನ್ನೋರಿಗೆ ಏನು ಸಮಸ್ಯೆ ಬರೋದಿಲ್ಲ. ಆದರೆ ಸರ ವಿಟಮಿನ್ ಸಿ ಡಿಫಿಷಿಯನ್ಸಿ ಇದ್ದಿದ್ದು ಅಂದರೆ ಕಡಿಮೆ ಇದ್ದಿದ್ದು ನಾವು ಮೊದಲು ಕಂಡ್ಕೋಬೇಕಾಗ್ತದೆ. ಹಲ್ಲು ಅದ ಹೇಳಿದ್ರೆ ರಗಳಣ್ಣ, ಹಲ್ಲು ಸ್ವಚ್ಛ ಮಾಡಿಸ್ಕೊರಿ ಮೊದಲು. 15 ದಿವಸ ಬಿಟ್ಟು ಮತ್ತೆ ಕರೀತಾರೆ ಡಾಕ್ಟ್ರ್. ನಿಮ್ಮ ಸಮಸ್ಯೆ ಪರಿಹಾರ ಆಗಿದ್ದಿಲ್ಲ ಅಂದ್ರೆ ಸರ ಮುಂದೆ ಏನು ತಪಾಸಣೆ ಮಾಡಬೇಕು ಮಾಡಿ ಅದ್ರ ತಕ್ಕ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕಾಲ್ ಬರ್ತಾ ಇದಾವೆ ಮತ್ತೆ. ಹಲೋ ನಮಸ್ತೆ. ಹಲೋ ಮೇಡಮ್ ನಮಸ್ಕಾರ ರೀ, ನಾವು ಸಾವಣೋ ತಾಲೂಕ್ ಜೇಕಿನಕಟ್ಟಿ ಗ್ರಾಮದಿಂದ ಮಾತಾಡಿದ್ರೆ ಗಂಗಾಧರ್ ಅಂತ. ಹೇಳ್ರಿ ಗಂಗಾಧರ್. ನಾನು 2 ಹಲ್ಲು ಕ್ಯಾಪ್ ಹಾಕಿಸ್ಕೊಂಡೇನೆ ಮೇಡಮ್. ಅದು ಬಿಟ್ಟಿದ್ದ ಮತ್ತೆ ಅದ್ರ ಬಾಜು ಹಲ್ಲು ಮತ್ತೆ ಹುಳಿಗೆ ಬಿಟ್ಟಿದ್ದೆ. ಸರ ಈಗ ಹಲ್ಲಿಗೆ ಕ್ಯಾಪ್ ಹಾಕ್ಸೋಕ್ಕಿಂತ ಮುಂಚೆ ಬಾಜುಕಿನ ಹಲ್ಲು ಹುಳಕ್ಕಿದ್ದು ಕಂಡ್ಕೋಬೇಕಾಗ್ತದೆ ಸರ. ನಿಮ್ಮ ಡಾಕ್ಟರ್ ಅದನ್ನು ನೋಡಿ ಹೇಳಿರ್ತಾರೆ ನಿಮ್ಗೆ, ಕೆಲವೊಮ್ಮೆ ತಪ್ಪಿರ್ತದೆ. ಆ ಹಲ್ಲು ಬಾಜುಕಿಂದ 2 ಹಲ್ಲಿ ಕ್ಯಾಪ್ ಹಾಕಿರಿ. ಕ್ಯಾಪ್ ಹಾಕಿದ ಮೇಲೆ ಸರ ಸಮಸ್ಯೆ ಪರಿಹಾರ ಮುಗೀತಂತಲ್ಲ ಸರ. ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್. ಈಗ ಹೆಂಗೆ ಗಾಡಿ ತೊಗೋತೀರಿ ನೀವು, ಗಾಡಿ ತೊಗೊಂಡ ಮೇಲೆ ಸರ್ವಿಸಿಂಗ್ ಹೆಂಗೆ ಇಂಪಾರ್ಟೆಂಟ್ ಇರ್ತದೆ ನೋಡಿರಿ, ಹಂಗೆ ಹಲ್ಲು ಕ್ಯಾಪ್ ಹಾಕಿಸ್ಕೊಳ್ಳೋದು ದೊಡ್ಡದಲ್ಲ ಸರ. ಕ್ಯಾಪ್ ಹಾಕಿಸ್ಕೊಂಡ ಮೇಲೆ ಕೂಡ ಅದನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ ಸರ. ಇದಕ್ಕೆ ಬರೀ ಹಲ್ಲು ತಿಕ್ಕೋದ್ರಿಂದ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದು ಸರ. ಬೇರೆ ಅದಾವೆ ಸರ, ಫ್ಲಾಸಿಂಗ್ ಅಂತೇಳಿ ಒಂದು ಮಾಡ್ತೀವಿ ಅಂದ್ರೆ ಒಂದು ದಾರ ಸಿಗ್ತದೆ ರೀ, ಫ್ಲಾಸ್ ಅಂತೀವಿ ಅದಕ್ಕೆ. ಅದನ್ನು ಹಲ್ಲಿನ ನಡುವೆ ಸಂದನ್ಯಾಗ ಹಾಕಿ ಸ್ವಚ್ಛ ಮಾಡ್ಕೊಳ್ಳೋದಿರ್ತದೆ ರೀ. ನಿಮ್ಮ ಹಲ್ಲಿನ ಡಾಕ್ಟ್ರಿಗೆ ಕೇಳಿ ಸರ, ಅವ್ರು ತಿಳಿಸ್ಕೊಡ್ತಾರೆ. ಈಗಾಗಲೇ ಹುಳುಕಾಗಿತ್ತಂದ್ರೆ ಏನು ಮಾಡೋಕೆ ಬರೋದು ರೀ, ತುಂಬಿಸ್ಕೋಬೇಕಾಗ್ತದೆ ಅದನ್ನು. ನೆಕ್ಸ್ಟ್ ಸರ ಇದನ್ನು ಹಿಂಗೆ ಮತ್ತೆ ಆಗ್ಲಾದಂಗೆ ಹೆಂಗೆ ಮಾಡ್ಬೇಕು ರೀ ಅಂದ್ರೆ ಹೇಳ್ತಾರೆ, ಫ್ಲಾಸ್ ಅಂತ ಬರ್ತದೆ, ಅದನ್ನು ಹೆಂಗೆ ಉಪಯೋಗಿಸ್ಬೇಕು. ಹುಳುಕಾತಂದ್ರೆ ಸರ, ಹಾಂ, ಅದು ಒಸಡು ಅಷ್ಟಷ್ಟಷ್ಟೇ ಉದುರ್ಕೊಂಡು ಹೋಗ್ಬಿಡ್ತದೆ ಸರ್, ಅದು ಒಸಡೊಳಗೆ ಅಷ್ಟೇ ಉಳ್ಕೊತದೆ ಸರ್ ಅದು. ಇಲ್ಲ ಸರ, ಅದು ಸರಿಯಾಗಿ ನೀವು ಅಲ್ಲಿ ನಮ್ಮ ಬರ್ರಿ ಸರ, ನಮ್ಮ ಸಂಸ್ಥೆಗೆ ಬರ್ರಿ. ಅದು ಬರೋಬ್ಬರಿ ಟ್ರೀಟ್ಮೆಂಟ್ ಆತಂದ್ರೆ ಏನೇನು ಆಗೋದು ಸರ್, 10 ವರ್ಷ ಮಿನಿಮಮ್ ನಿಮಗೆ ಅದು ಬಾಳ್ಕಿ ಬರ್ತದೆ. ಯಾವುದೋ ಫಿಲ್ಲಿಂಗ್ ಮಾಡಿದ್ರು 10 ವರ್ಷ ನಿಮ್ಗೆ 8 ರಿಂದ 10 ವರ್ಷ ಬಾಳ್ಕಿ ಬರಬೇಕು. ಏನಾಗೋದಿಲ್ಲ ಸರ್, ಫಿಲ್ಲಿಂಗ್ ಮಾಡಿದ್ದಲ್ಲ ಸರ್, ಹಾಂ, ಈಗ ಹೊಸ ಹಲ್ಲು ಇತ್ತಂದ್ರೆ ಅದು ಒಂದು ಸ್ವಲ್ಪ ಚಿಕ್ಕ ಆಗ್ತದೆ ಸರ್, ಅದ್ರ ಜೊತೆಗೆ ಹೆಂಗ ತೂತ್ಕೊಂತ ಅಷ್ಟು ಕಟ್ಕೊಸ್ಕೊಂಡು ಹೋಗಿ. ಓ ಅಂದ್ರೆ ನೀವು ಆ ಕ್ಯಾಪ ತೂತ್ ಬಿಡ್ತದ ಅನ್ನಕತ್ತೀರಿ? ಕ್ಯಾಪ್ ಅಲ್ಲ ಸರ್, ಹಾಕಿದ್ದಲ್ಲ ಸರ್, ಹೊಸ ಬೇರೆ ಹಲ್ಲ, ಬೇರೆ ಹಲ್ಲ ಪಕ್ಕದಲ್ಲ. ಹಾಂ ಸರ್. ಇಲ್ಲ ಸರ್, ನಿಮ್ಗೆ ಟ್ರೀಟ್ಮೆಂಟ್ ಸರಿಯಾಗಿದೆಲ್ಲೋ ನನಗೆ ಗೊತ್ತಾಗೋಲ್ತು. ಬರ್ರಿ ಸರ್ ನಮ್ಮ ಸಂಸ್ಥೆಗೆ ನೋಡಿ, ಅದಕ್ಕೆ ಸೂಕ್ತ ಮಾರ್ಗದರ್ಶನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಂ, ಬರ್ರಿ, ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಡಾಕ್ಟರ್, ನಮಸ್ಕಾರ ಮೇಡಮ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾ 70 ಇಯರ್ಸ್ ಓಲ್ಡ್, ನನಗೇನ್ ಶುಗರ್ ಇಲ್ಲ, ಏನೂ ಇಲ್ಲ. ಇಲ್ಲ, ಬಹಳ ಸಂತೋಷ. ದೇವ್ರ ಇನ್ನ 100 ವರ್ಷ ಹಿಂಗ ಇಟ್ಟಿರ ಸರ್ ನಿಮ್ಮನ್ನ. ಏನೇನು ಇಲ್ಲ, ಒಂದ್ ದಿವ್ಸ ಜ್ವರ ಬಂದಿಲ್ಲ, ಒಂದ್ ದಿವ್ಸ ಶುಗರ್ ಇಲ್ಲ, ರೆಸಿಸ್ಟೆನ್ಸ್ ಭಾರಿ ಇದೆ, ಏನೇನು ಇಲ್ರಿ ಡಾಕ್ಟರ್. ವೆರಿ ಗುಡ್, ಪರ್ಫೆಕ್ಟ್ ಇದ್ದೀನಿ. ಒಂದೇ ಒಂದು ಈಗ ಎಲ್ಲ ಹಲ್ಲಿನ ಜ್ವರ ತಗೊಂಡ್ತೀನಿ, ಹೊಸಡು ಹಲ್ಲು ಒಂದ್ ಎರಡ್ ಕಡೆ ಸಾಯ್ದಿದ್ದಾವೆ, ಗ್ಯಾಪ್ ಮಾಡಿ ಅವನ್ನ ಫಿಲ್ಅಪ್ ಮಾಡ್ಬೋದೇನ್ ಡಾಕ್ಟರ್? ಸರ್ ಮಾಡ್ಲಿಕ್ಕೆ ಬರ್ತದೆ. ಅದೇ ಇದೆ ಸರ್, ನಮ್ ಕಡೆ ಒಂದ್ ಬರ್ತೀವಿ. ಆಮೇಲೆ ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ, ಫಾಸ್ಫರಸ್ ಇವೆಲ್ಲ ಟಾನಿಕ್ ತಗೋತಾ ಇದ್ದೇನೆ, ಅವನ್ನೆಲ್ಲ ಕಾಳಜಿ ಮಾಡ್ತಾ ಇದ್ದೇನೆ ಸರ್. ಬಹಳ ತಿಳಿವಳಿಕೆ, ಬಹಳ ಸಂತೋಷ. ನಿಮ್ಮಂತವ್ರು ಬೇಕು ಸರ್ ನಮ್ಗೆ. ಹಾಗ್ರಿ, ಪರ್ಫೆಕ್ಟ್ ಸರ್, ಏನೇನ್ ಪ್ರಾಬ್ಲಮ್ ಇಲ್ಲ. ಇಲ್ಲ, ಒಂದ್ ದಿವ್ಸ ಜ್ವರ ಬಂದಿಲ್ಲ, ಒಂದ್ ಕಡೆ ಡಾಕ್ಟರ್ ಕಡೆ ಹೋಗಿಲ್ರಿ ಸರ್. 70 ಇಯರ್ಸ್ ಓಲ್ಡ್ ಸರ್. ಆಮೇಲೆ ಸರ್ ಸ್ವಲ್ಪ ವಿಷಯ ಇದ್ದೇ ಇದ್ದವಡಿ, ಸ್ವಲ್ಪ ಶಾರ್ಪ್ ಆಗ್ತದೆ, ಸ್ವಲ್ಪ ಅದನ್ನು ಗ್ರೈಂಡಿಂಗ್ ಮಾಡಿ ಸ್ವಲ್ಪ ಇದನ್ ಮಾಡ್ಬೋದ ಅದೊಂದು ಸ್ವಲ್ಪ. ಸರ್ ಗ್ರೈಂಡಿಂಗ್ ಮಾಡೋದು ಸೂಕ್ತ ಅಲ್ಲ ಸರ, ಯಾಕೆ ಶಾರ್ಪ್ ಆಗ್ಲಿಕ್ಕೆ ನೋಡ್ಬೇಕಾಗ್ತದ ನಾವು. ಗ್ರೈಂಡಿಂಗ್ ಮಾಡಿಬಿಟ್ರೆ ಸರ ಹಲ್ಲು ಸಣ್ಣ ಆಗ್ಬಿಡ್ತಾವ ನಿಮ್ಮ, ಅದು ಸಮಸ್ಯೆಗೆ ಪರಿಹಾರ ಅಲ್ಲ. ಯಾಕೆ ಶಾರ್ಪ್ ಆಗ್ಲಿಕ್ಕೆ ನೋಡ್ಬೇಕಾಗ್ತದೆ, ನೋಡಿ ಅದ್ರ ತಕ್ಕ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸರ್. ನಮಸ್ಕಾರ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಎಸ್ಟೀಮ್ ಡಾಕ್ಟರ್ ಕಾರ್ಯಕ್ರಮ. ಹಲೋ ಮೇಡಮ್. ನಮಸ್ತೆ, ಯಾರು ಮಾತಾಡಿದ್ರಿ? ನಾವು ಗುರುನಾಥ್ ಅಂತ ಹೇಳ್ರಿ, ಧಾರವಾಡದಿಂದ. ಹೇಳ್ರಿ ಗುರುನಾಥ್ ಅವ್ರೆ. ನಮಗಿದ ಹಲ್ಲು ಸ್ಟೇಟ್ ತಿಕ್ಕ ಹಿಂಗ ಅಡ್ಡ ಅಡ್ಡ ಸರ ಅದ ಸರ ನಮ್ಮಲ್ಲೇ ಬಂದ್ರೆ ನಾವು ನಿಮ್ಗೆ ಕಲಿಸಿ ಕೊಡ್ತೀವಿ ಸರ, ದಯವಿಟ್ಟು ನಮ್ಮ ಸಂಸ್ಥೆ ಬಂದಿದ್ದೆ ಸರ ಅಲ್ಲಿ ಹಿಂಗೆ ಅಡ್ಡಾಡ ತಿಕ್ರಿ ಹಿಂಗೆ ಮೇಲೆ ತಲೆಗೆ ಮೇಲೆ ತಲೆ ತಿಕ್ರಿ ಅಂತ ಹೇಳಿದ್ರು. ಹೌದು ಸರ, ಇಲ್ಲ ಸರ ಮೇಲೆ ಕೆಳಗನ ತಿಕ್ಬೇಕು ಸರ, ಅಡ್ಡಡ್ಡ ತಿಕ್ಬಾರ್ದು, ಅಡ್ಡಡ್ಡ ತಿಕ್ಕಿದ್ರೆ ಸರ ಹಲ್ಲು ಸೌಕಳಿ ಬರ್ತಾವು, ಹಂಗೆ ತಿಕ್ಕೋದು ಪದ್ಧತಿ ಅಲ್ಲ ಸರ, ಮೇಲೆ ಕೆಳಗೆ ತಿಕ್ಕಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಸರ್. ಸರ್ ನಮಸ್ಕಾರ. ಹಲೋ, ಹಲೋ, ನಮಸ್ತೆ ಹೇಳಿ. ಮೇಡಮ್ ಅವರೇ, ಸ್ವಲ್ಪ ಡಾಕ್ಟರ್ ಕೊಡ್ತೀರಾ? ಡಾಕ್ಟರ್ ಡೆಂಟಿಸ್ಟ್ ಏನ್ರಿ? ಹೌದ್ರಿ, ನಮಸ್ಕಾರ ಸರ್, ಹೇಳ್ರಿ. ನಮಸ್ಕಾರ, ನರಗುಂದ ಅಂತ ಹೇಳಿ ಸರ್, ಹುಬ್ಬಳ್ಳಿ ಮಾತಾಡ್ತೀವಿ. 70 years ಸ್ವಲ್ಪ ಹಲ್ಲು ಇದಾಗಿದ್ದು ಎಲ್ಲ ಜೂಸ್ ಆಗಿದ್ದು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕ್ಯಾಪ್ ಹಾಕ್ತೀನಿ. ಇದು ನಿಮ್ದು ಎಂತಲ್ಲ ಟೆಸ್ಟ್ ಇದು ಮಾಡ್ತಾರ RCT ಅಂತ ಮಾಡ್ತಾರಲ್ಲ, RCT ಮಾಡಿ ಅದಕ್ಕೆ ಕ್ಯಾಪ್ ಹಾಕ್ತೀನಿ ಅಂತಂದ್ರು ಡಾಕ್ಟರ್. ಡಾಕ್ಟರ್ ಹಾಕಿದ್ರಪ್ಪ, ಧಾರವಾಡದಾಗ ಫೇಮಸ್ ಅಂತ ಹೇಳ್ತಾರ ಅವರು, ಹಿರೇಮಠ ಡಾಕ್ಟರ್. ಇರ್ಲಿ ಸರ್, ಕಿಡ್ನಿ ಒಳಗೆ PhD ಮಾಡಿ ಬಂದಾರಂತೆ. ಅಡ್ಡಿ ಇಲ್ಲ, ಆ ಕ್ಯಾಪಿಗೆ 15 years ಗ್ಯಾರಂಟಿ ಕೊಟ್ರು. ಆದ್ರೆ 1 ವರ್ಷದಾಗ ಉಕ್ಕಿ ಇಟ್ಟೋಗ್ಬಿಟ್ಟು ಕ್ಯಾಪ್. ಓಕೆ, ಏನ್ ಮಾಡ್ಬೇಕು ಅದಕ್ಕೆ? ಇಂಥ ಡಾಕ್ಟರ್ ಸರ್ ಕೆಲವೊಂದು ಕಾರಣಾಂತರದಿಂದ ಕಿತ್ತಿರ್ತಾವು ಸರ್, ಅದಕ್ಕೆ ಸಮಸ್ಯೆ ಪರಿಹಾರ ಅದ ಸರ್. ಆತಾ ಈ ಗ್ಯಾರಂಟಿ ಸರ್, ಮತ್ತೆ ಕ್ಯಾಪ್ ಹಾಕ್ತೀರಿ ಸರ್? ಮತ್ತೆ ಹಾಕ್ಲಿಕ್ ಬರ್ತದ? ಹಾಕುದು ಹಾಕ್ಲಿಕ್ ಬರುದಿಲ್ಲ ಅಂತೇನಲ್ಲ, ನೋಡಿ ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು ಮಾಡ್ಲಿಕ್ ಬರ್ತದ ಸರ್. ಓಕೆ, ಆಮೇಲೆ ಸರ್ ಹೇಳಿದ್ನಲ್ಲ ಗ್ಯಾರಂಟಿ ಅನ್ನೋದು ಯಾವ ಶಬ್ದಕ್ಕೂ ಇಲ್ಲ ಸರ್. ಗ್ಯಾರಂಟಿ ಅನ್ನೋದು ನನ್ನ ಶಬ್ದ. ಮತ್ತೆ ಅವ್ರ ಯಾಕೆ ಹಂಗ 15 years ಬರ್ತದೆ? ನೀವೇ ಕಾಳಜಿ ಮಾಡಬೇಡಿ. ಅದ ನೋಡ್ರಿ, ಅವರ ಮಾಡಿ ಮಾಡಿ ಹಲ್ಲುಗಳು ತಿಕ್ಕಿ ತಿಕ್ಕಿ ಉಜ್ಜಿ ನರಗುಂದವ್ರ ಹೇಳುದು ಕೇಳ್ರಿ. ಕೆಲವೊಮ್ಮೆ ನೋಡ್ರಿ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೇಳಿರ್ತಾರ ಎಲ್ಲಾ ಪೇಷಂಟ್ಗೂ. ಆಗ್ಲಿ ಸರ್, ದಿಲ್ಲಿಯಾಗಲ್ಲ ಅಮೇರಿಕಾದಾಗ ಮಾಡ್ಲಿ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೇಳಿರ್ತಾರ. ಅವ್ರೇನು ತಪ್ಪು ಸುಳ್ಳು ಮಾಹಿತಿ ಕೊಟ್ಟಿರೋದಿಲ್ಲ ನಿಮ್ಗೆ, ಕೆಲವೊಮ್ಮೆ ಕಾರಣಾಂತರದಿಂದ ಕಿತ್ತಿರ್ತದೆ ಸರ. ನೀವು ಅವ್ರ ಕಡೆ ಹೊಳ್ಳಿ ಹೋದ್ರೆ ಅವ್ರು ಯಾಕೆ ಕಿತ್ತದ ಅದಕ್ಕೆ ಏನು ಸಮಸ್ಯೆಗೆ ಪರಿಹಾರ ಅವ್ರು ಹೇಳ್ತಾರೆ ಸರ್. ಬರ್ರಿ ಸರ್, ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಗೆ ಬರ್ರಿ ಸರ್. ಮಾಡ್ಕೊಡ್ರಿ, ತಗೋಬೇಡ್ರಿ. ಬೇಡ ಬೇಡ ಸರ್, ಇಲ್ಲ ನಿಮ್ ಹಾಲ್ಗಟ್ಟೆ ಬರೋಬ್ರಿ ನೋಡಿ ಸರ್, ನಿಮಗ ಕ್ಯಾಪ್ ಹಾಕಿಸ್ತೀನಿ. ಬರೋಬರ್ ನಾ ಹೇಳಲ್ಲ, ಬೇರೆ ಯಾರ ಡಾಕ್ಟರ್ ಕಿತ್ತು ಬಿಡ್ತೀನಿ ಅಂದಿದ್ರಿ, ಏನ್ ಮಾಡ್ತಿದ್ರಿ ಅದಕ್ಕೆ? ಬರೋಬರ್ ಮೋಸ ಮಾಡಿದ್ರಿ ಏನಿಲ್ಲ, ಮೋಸ ಆಗಿಲ್ಲ ಸರ್, ಮೋಸ ಆಗ್ಯದಂತ ನಾವು ಹೋಗ್ಬಿಟ್ಟು ಸುಳ್ಳ ಮಾಡಿ ಅವ್ರ ಹಿರೇಮಠ ಡಾಕ್ಟರ್. ಇಲ್ಲ ಸರ್, ಮೋಸ ಆಗ್ಯದಂತ ನಾನು ಒಪ್ಪುದಲ್ಲ, ನಮ್ಮಲ್ಲಿ ಬಂದು ತಪಾಸಣೆ ಮಾಡಿಸ್ರಿ ಸರ್, ಆಮೇಲೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಬರ್ರಿ ಬರ್ರಿ ಬರ್ರಿ ಸರ್. ಕೆಲವು ಸರ್ತಿ ಏನಾದ್ರೂ ತೊಂದರೆಗಳಾಗಿರಬಹುದು, ಮತ್ತೆ ಕಾರಣಾಂತರದಿಂದ ಆಗ್ತದೆ ಸರ್, ಕಾರಣಾಂತರದಿಂದ ಆಗ್ತಾವೆ. ಬರ್ರಿ ಬರ್ರಿ ಸರ್, ನಮ್ಮ ಸಂಸ್ಥೆಗೆ ಬರ್ರಿ ಸರ್, ನಾವು ನೋಡಿ ಹೇಳ್ತೀವಿ ಬರ್ರಿ. ಕೇಳಿಗರೆ, ಇಷ್ಟೊತ್ತು ಮಧುಮೇಹ ಮತ್ತು ದಂತ ಚಿಕಿತ್ಸೆ ಕುರಿತಂಗ ಡಾಕ್ಟರ್ ಧೀರೇಂದ್ರ ಶಿರೂರ್ ಅವರು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಸ್ಪಂದಿಸಿದ್ರು. ಡಾಕ್ಟರ್ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಕೇಳಿಗರೆ, ಡಾಕ್ಟರ್ ಧೀರೇಂದ್ರ ಶಿರೂರ್ ಅವರು SDM ಆಸ್ಪತ್ರೆಯಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಎಲ್ಲ ದಿನಗಳಲ್ಲೂ ಲಭ್ಯವಿರ್ತಾರೆ. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಬರ್ಕೊಳ್ರಿ, 0836 247 7777. ಈ ವಾರದ ಪ್ರಶ್ನೆಯನ್ನು ಬರ್ಕೊಳ್ರಿ, ಮಧುಮೇಹದ 6ನೆಯ ತೊಡಕು ಎಂದು ಯಾವ ತೊಡಕನ್ನು ಪರಿಗಣಿಸಲಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಮಧುಮೇಹದ 6ನೆಯ ತೊಡಕು ಎಂದು ಯಾವ ತೊಡಕನ್ನು ಪರಿಗಣಿಸಲಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ರಿ. ವಿಳಾಸ, ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು 11 ನವೆಂಬರ್ ಕೇಳಿದ ಪ್ರಶ್ನೆ ಹಿಂಗದ, ಅನಿಯಂತ್ರಿತ ಮಧುಮೇಹದಿಂದ ಜೀವಕ್ಕೆ ಅಪಾಯವಾಗುವಂತಹ ಕಿವಿ ಮೂಗು ಗಂಟಲಿನ ಕಾಯಿಲೆಗಳು ಯಾವುವು? ಸರಿಯಾದ ಉತ್ತರ, ಅನಿಯಂತ್ರಿತ ಮಧುಮೇಹದಿಂದ ಕಿವಿ ಸೋರುವಿಕೆ, ನೋವು, ದುರ್ಮಾಂಸ ಬೆಳೆದು ಕ್ಯಾನ್ಸರ್ ಆಗುವ ಸಂಭವ, ಗಂಟಲಿಗೆ ಸೋಂಕು ತಗುಲುವಿಕೆ, ಮೂಗಿನಲ್ಲಿ